ವಿಷಯಕ್ಕೆ ಇದಕ್ಕೆ ಸಂಬಂಧ ಇಲ್ಲ, ಒಂದು ಕೇಳ್ತೇನೆ. ಈಗ ರಾಸಾಯನಿಕ ಗೊಬ್ಬರಗಳನ್ನ ನಾವು ಬಳಸೋದು ಗೊತ್ತಿದೆ, ಈಗ ಲಿಕ್ವಿಡ್ ಫಾರ್ಮೆಟ್ ಅಲ್ಲಿ ಬಂದಿದೆಯಲ್ಲ, ಅದಕ್ಕೆ ಮತ್ತೆ ಈ ಹಳೆ ಗೊಬ್ಬರಕ್ಕೆ ಏನ್ ವ್ಯತ್ಯಾಸ? ವ್ಯತ್ಯಾಸ ಏನಿಲ್ಲ, ಅದು ಸ್ವಲ್ಪ ಡಿಸಾಲ್ವ್ ಆಗುತ್ತೆ, ಡ್ರಿಪ್ ಇರಿಗೇಷನ್ ಕೊಡೋದಕ್ಕೆ ಅದಕ್ಕೆಲ್ಲ ಈಸಿ ಆಗುತ್ತೆ. ಅದು ಪೈಪ್ ಮೂಲಕ ಅವರು ನೀರನ್ನುಬಿಡ್ತಾರೆ, ಕೊಟ್ಬಿಡ್ತಾರೆ. ಇದಾಗಲ್ಲ, ಇದು ಬ್ರಾಡ್ಕಾಸ್ಟ್ ಮಾಡಬೇಕಲ್ಲ, ಲೇಬರ್ ಎಲ್ಲ ಜಾಸ್ತಿ ಆಗುತ್ತೆ, ಕೈಯಿಂದ ಯಾರು ಚಿಪಕಾಗತ್ತೆ. ಸೊ ಡ್ರಿಪ್ ಎಲ್ಲ ಮಾಡಂತವ್ರಿಗೆ ಇದು ತುಂಬಾ ಅನುಕೂಲ ಆಯ್ತು ಸರ್. ಆಟೋಮೆಟಿಕ್ ಹೌದು, ಆದ್ರೆ ಅದು ಔಟ್ಪುಟ್ ಸೇಮ್ ಆಗಿದ್ರೆ ಸರ್? ಖಂಡಿತ, ನ್ಯೂಟ್ರಿಯಂಟ್ ಏನಿರುತ್ತೆ ಅಷ್ಟು ಇರಲೇಬೇಕು. ಏನೀಗ 15 ಆಲ್ ಅಂತಾರೆ, ಇಲ್ಲ ಯೂರಿಯಾ, ಈಗ ನ್ಯಾನೋ ಯೂರಿಯಾ ಎಲ್ಲ ಬರ್ತಿದೆ, ಸೊ ಅದೆಲ್ಲ ಅಷ್ಟೇ ಇರುತ್ತೆ. ರೈತರಿಗೆ ಇಷ್ಟು ದಿನ ಈ ಕಾರ್ಮಿಕರು ತಗೊಂಡು ತಮ್ಮ ಹೊಲದಲ್ಲಿ ಗೊಬ್ಬರ ಹಾಕೋದು ಕಂಡುಕೊಂಡಿದ್ರು, ಈಗ ಲಿಕ್ವಿಡ್ ಫಾರ್ಮ್ ಸ್ವಲ್ಪ ಅವ್ರಿಗೆ ಖರೀದಿ ಮಾಡ್ಬೇಕಾದ್ರೆ ಏನ್ ಈ ಸಣ್ಣ ಡಬ್ಬಿಯಲ್ಲಿ ಕೊಡ್ತಾರಲ್ಲ, ನಾವು ಬ್ಯಾಗ್ ಗಟ್ಟಲೆ ತಗೊಂಡು ಹೋಗ್ತಿದ್ವಿ ಅಂತ. ಮತ್ತೆ ರೇಟ್ ಸೇಮ್ ಇದೆ ಸರ್, ಆ ಚಿಕ್ಕದು ಏನ 500 ml ಇಲ್ಲ, ರೇಟು ಕೂಡ ಇದಕ್ಕೆ ಕಡಿಮೆ ಇದೆ ಲಿಕ್ವಿಡ್ ಗೆ, ಅದಕ್ಕಿಂತ ಕಡಿಮೆ ಇರುತ್ತೆ. ಸರ್ ಇಲ್ಲ, ಆಲ್ಮೋಸ್ಟ್ 240 rupees ಇದೆ ಅದು, 500 ml ಏನು, ಇದಕ್ಕೂ 260 rupees ಏನೋ ಇದೆ, 45 kg ಬ್ಯಾಗ್ ಯೂರಿಯಾ, ಯೂರಿಯಾ ಹೇಳ್ತಾರೆ. ಸೊ ಆಲ್ಮೋಸ್ಟ್ ಅಷ್ಟೇ ಬರುತ್ತೆ, ದಟ್ ಈಸ್ ಈಕ್ವಲ್ ಟು ಅಷ್ಟು ಅಂತ. ನ್ಯೂಟ್ರಿಯಂಟ್ ಗುಣಮಟ್ಟ ಇಲ್ಲೇ ಜಾಸ್ತಿ ಇದೆ ಅಂದ್ರೆ, ಅಥವಾ ಅದಕ್ಕಿಂತ ಸ್ವಲ್ಪ ಕಡಿಮೆ ಇದ್ರು ಇದು ಏನ್ ತಗೊಂಡು ಹೋಗೋದಿಲ್ಲ, ಬಹಳ ಸುಲಭ, ಹ್ಯಾಂಡ್ ಇದೆ, ಸ್ಪ್ರೇ ಮಾಡಿಸಬಹುದಲ್ಲ, ಬಳಸೋದು ಕೂಡ ಬಹಳ ಸುಲಭ ಅಂದ್ರೆ. ನೀವು ಲೇಬರ್ ಎಲ್ಲ ಉಳಿಸ್ಕೋತಾರೆ, ರೈತರು ಈ ಕಡೆನೆ ಬರ್ತಾರೆ, ಇದನ್ನೇ ನಂಬ್ಕೋತಾರೆ, ಹೌದಲ್ಲ? ಸೊ ಈ ಟೈಮ್ ಲಿಕ್ವಿಡ್ಗೂ ಕೂಡ ತಾವು ಜಾಗೃತ ವಹಿಸ್ತೀರಾ ಹೆಂಗೆ? ಖಂಡಿತ, ಬಯೋಸ್ ಇದೆಲ್ಲ ಹೇಳಿದ್ವಲ್ಲ, ಈಗ ಅಂದ್ರೆ ಮೇನ್ ನ್ಯಾನೋ ಯೂರಿಯಾ, ನ್ಯಾನೋ ಡಿಎಪಿ ಬಂದಿದೆ. ಹೌದು, ಸೊ ಅದು ಸಣ್ಣ ಸಣ್ಣದು ಇದು, ಅದು ಮಿಕ್ಸ್ ಮಾಡಿ ನೀರಲ್ಲಿ ಮಿಕ್ಸ್ ಮಾಡಿ ಮಾಡ್ಬಿಡ್ತಾರೆ. ಅಲ್ಲ, ಇಲ್ಲೂ ಕೂಡ ಚೀಟ್ ಮಾಡೋ ಸಾಧ್ಯತೆ ಇದೆ, ಈ ಲಿಕ್ವಿಡ್ ಅಲ್ಲಿ ಮತ್ತೇನು ಲಿಕ್ವಿಡ್ ಅನ್ನು ಸೇರಿಸಬೇಕು? ಖಂಡಿತ ಇಲ್ಲ, ಅದನ್ನು ಸ್ಯಾಂಪಲ್ ಎಲ್ಲಾ ತರದ್ದು ಸ್ಯಾಂಪಲ್, ಇದಕ್ಕೆ ಜಾಗೃತಿ ಕೋಶ. ರೈತರಿಗೆ ಇದು ಏನು ಗೊತ್ತಿರೋದಿಲ್ಲ, ಯಾಕಂದ್ರೆ ಡಬ್ಬಿ ಸೀಲ್ ಆಗಿರುತ್ತೆ, ಮತ್ತೆ ಅವರು ಒಳಗೆ ಏನಿರುತ್ತೆ ಏನು ಗೊತ್ತಾಗಲ್ಲ. ಇದು ಇನ್ನೂ ಅನಾಹುತ ಆಗ್ಬಹುದು, ಯಾಕಂದ್ರೆ ಈಗ ಎಲ್ಲ ನಾವು ಆರ್ಗ್ಯಾನಿಕ್ ಮಾಡಬೇಕು, ಸಾವಯವ ಕೃಷಿ ಮಾಡ್ಬೇಕಂತಿದ್ದಾಗ ಏನೋ ಮಿಕ್ಸ್ ಮಾಡ್ಬಿಟ್ಟು ಇಲ್ಲಿ ನಾವು ಅದು ವಹಿಸಲೇಬೇಕು. ಸಾಕಷ್ಟು ಈಗಾಗಲೇ ಕೇಸ್ಗಳು ಹಾಕ್ಬಿಟ್ಟಿದೀವಿ ಸರ್ ನಾವು ಬಯೋ ಇದಕ್ಕೆಲ್ಲ. ಈಗಾಗಲೇ ನಾವು ಈ ಬಯೋ ಇದೇನ್ ಮಾಡಿದ್ರೆ ಜೈವಿಕ ಅಂತ ಹೇಳಿ ಒಟ್ಟು 530 ಪ್ರಕರಣ ನ್ಯಾಯಾಲಯದಲ್ಲಿ ಇದೆ ಸರ್. ಈಗಾಗಲೇ ಬಂದಿರೋದು ಅದನ್ನ ಕೋರ್ಟ್ ಕೇಸ್ ಹಾಕಿ. ನಾನು ಸರ್ ನಾ ಹೇಳ್ಬೇಕಂದ್ರೆ, ಈಗ 100 ರೈತರು ಇದ್ರೆ ಇದು ಕೇವಲ ಒಂದು 15 ಜನಕ್ಕಷ್ಟೇ ಇದು ರೀಚ್ ಆಗಿದೆ ಈ ಲಿಕ್ವಿಡ್ ಫಾರ್ಮೆಟ್, ಇನ್ನೂ ಬಹಳ ಜನ ಇದು ರೀಚ್ ಆಗಬೇಕಾಗಿದೆ. ನಾನೀಗ ಏನ್ ಹೇಳಿ ಸರ್, ಇದು ಬಯೋ ಅಂತ ನೀವ್ ಹೇಳಿದ್ರಲ್ಲ, ಸಾವಯವ ಅಂತ ಕೊಡ್ತಾರೆ, ಹೌದು, ಬಟ್ ಅದರಲ್ಲಿ ಕೆಮಿಕಲ್ ಹಾಕೋದು, ನ್ಯೂಟ್ರಿಯಂಟ್ ಮಿಕ್ಸ್ ಮಾಡೋದು, ಈಗ ರಸಗೊಬ್ಬರ ಮಿಕ್ಸ್ ಮಾಡೋದಕ್ಕೆ ಅಂತದ 530 ಪ್ರಕರಣ ಈಗಾಗಲೇ ನಾವು ಈ ಕಳೆದ 3-4 ವರ್ಷದಲ್ಲಿ. ಹೇಗೆ ರೈತ ಗೊತ್ತಾಯ್ತು ಮತ್ತೆ ತಾವು ಹೆಂಗ್ ಕಂಡುಹಿಡಿದ್ರಿ ಸರ್? ಇಲ್ಲ, ನಾವು ಡೌಟ್ ಅನುಮಾನ ಏನ್ ಬರುತ್ತೆ, ಈಗ ಅವರು ಕೆಲವರ ಪ್ಯಾಕ್ಗಳ ಮೇಲೆ ಏನೇನೋ ಅಡ್ರೆಸ್ ಇರುತ್ತೆ, ಯಾವ್ದೋ ಪ್ಲೇಸ್ ಇರುತ್ತೆ, ಆ ಅಡ್ರೆಸ್ ಹೋಗಿ ನೋಡಿದಾಗ ಇರಲ್ಲ, ಸೊ ಫೇಕ್ ಅಡ್ರೆಸ್ ಗಳಿರುತ್ತೆ. ಅಂತದೆಲ್ಲ ಸ್ಯಾಂಪಲ್ ಡ್ರಾ ಮಾಡಿ ನಾವು ಸೊ ವಿಶ್ಲೇಷಣೆ ಮಾಡಿಸ್ತೀವಿ. ಸೊ ಅಲ್ಲಿ ಈ ತರ ಕೆಮಿಕಲ್ಸ್ ಇದೆ, ರಸಗೊಬ್ಬರ ಇದೆ, ಅದರಲ್ಲಿ ಒಳಗಡೆ ನ್ಯೂಟ್ರಿಯಂಟ್ ಮಿಕ್ಸ್ ಮಾಡಿಬಿಟ್ಟಿದ್ದಾರೆ ಅಂತೆಲ್ಲ ಗೊತ್ತಾದ್ರೆ ಇಮಿಡಿಯೇಟ್ ಅವ್ರ ಮೇಲೆ ಸೀಸ್ ಮಾಡ್ತೀವಿ, ಮತ್ತೆ ಕೇಸ್ ಹಾಕ್ತೀವಿ. ಈ ಲಿಕ್ವಿಡ್ ಅನ್ನ, ಈ ಲಿಕ್ವಿಡ್ ಗೊಬ್ಬರಗಳನ್ನ ಹೆಂಗ ತಾವು ಕಂಡು ಹಿಡಿತೀರಿ? ಖಂಡಿತ ಲ್ಯಾಬಲ್ಲೇ ಟೆಸ್ಟ್ ಮಾಡೋದು ಸರ್, ಯಾಕಂದ್ರೆ ಎಲ್ಲ ನಮ್ದು ಫರ್ಟಿಲೈಸರ್ ಕಂಟ್ರೋಲ್ ಲ್ಯಾಬ್ಗಳಿದಾವೆ, ಸೊ ಅಲ್ಲಿಗೆ ಕಳ್ಸಿಕೊಡ್ತೀವಿ. ಈ ಲಿಕ್ವಿಡ್ ಫರ್ಟಿಲೈಸರ್ ಏನ್ ನೀವು ಹೇಳ್ತಾ ಇದೀರಾ ಅದನ್ನ ಆ ಲ್ಯಾಬ್ಗಳಿಗೆ ಕಳ್ಸಿಕೊಟ್ಟು ಅಲ್ಲಿ ಅನಾಲಿಸಿಸ್ ಮಾಡಿ ಆ ನ್ಯೂಟ್ರಿಯಂಟ್ ಅಷ್ಟಿದೆ ಅವ್ರ ಏನ್ ಕ್ಲೇಮ್ ಮಾಡಿರ್ತಾರೆ, 17 or 15 ಇಲ್ಲ 18-46 ಏನೋ ಕ್ಲೇಮ್ ಮಾಡಿರ್ತಾರೆ, ಸೊ ಅದೆಲ್ಲ ಅಷ್ಟಿದ್ಯಾ ಅಂತ ಪ್ರಮಾಣದಲ್ಲಿ ಇಲ್ಲ ಅಂದ್ರೆ ಮತ್ತೆ ನಾವು ಅವ್ರನ್ನ ಸೀಸ್ ಆ ಫುಲ್ ಪ್ರಾಡಕ್ಟ್ ಸೀಸ್ ಮಾಡಿ ಮತ್ತೆ ಕೇಸ್ ಹಾಕಿಸ್ತೇವೆ. ತುಂಬಾ ಯಾಕಂದ್ರೆ ಆತಂಕದ ವಾತಾವರಣನೇ ನಿರ್ಮಾಣ ಆಗುತ್ತೆ ಸರ್, ಯಾಕಂದ್ರೆ ರೈತರಿಗೆ ಈ ಬಗ್ಗೆ ಬಹಳ ಮಾಹಿತಿ ಇಲ್ಲ. ಈಗ ನೀವೇ ಜಾಗೃತಿ ವಹಿಸಿ ಒಂದು ಜಾಗೃತ ಕೋಶ ನೀವು ಆರಂಭ ಮಾಡಿದ್ದು ರಾಜ್ಯ ಸರ್ಕಾರ ಕೂಡ ಅಭಿನಂದನೆ ಹೇಳಬೇಕು. ಯಾಕಂದ್ರೆ ಇಲ್ಲಿ ತುಂಬಾ ಈ ಕಡಿಮೆ ಪ್ರಮಾಣದಲ್ಲಿ ನಾವು ಲಿಕ್ವಿಡ್ ತಗೊಂಬಂದು ನಾವು ಬಹಳ ಇದಕ್ಕೆ ಬಳಸಿಬಿಟ್ರೆ ಏನು ಉಪಯೋಗ ಇಲ್ಲ ಅಂದ್ರೆ ಅದು ಅನಾಹುತ ಆದ್ರೆ ಮತ್ತೆ ದರಗಳು ಜಾಸ್ತಿ ಇಟ್ಟಿರ್ತಾರೆ. ಅಲ್ಲ, ನಮಗೆ ಬಳಸಿದ ರೈತನ ಪರಿಣಾಮ ಏನಾಗಬೇಕು? ಅದು ಎಲ್ಲ ಬೆಳೆಗಳು ಎಲ್ಲ ನಾಶ ಆಗ್ಬಿಟ್ರೆ ಖಂಡಿತ ಹೌದು ನಾಶ ಆಗಲ್ಲ, ನ್ಯೂಟ್ರಿಯಂಟ್ ಯೂಸ್ ಆಗಲ್ಲ ಸರ್, ಅದು ಅವಕ್ಕೇನು ಇರಲ್ಲ, ಇವ್ರು ಏನೋ ಬರುತ್ತೆ ಅಂತ ಹಾಕ್ತಾರೆ. ಆ ನ್ಯೂಟ್ರಿಯಂಟ್ ಇಲ್ಲ ಅಂದ್ರೆ ಮತ್ತೆ ಬೆಳೆಗೆ ಸರಿಯಾದ ಪೋಷಕಾಂಶ ಸಿಗದಿರ. ಅವನ ಪ್ರಯತ್ನದಿಂದ ಅವ ಹಾಕಿದ ಏನು ಸಾವಯವ ಗೊಬ್ಬರದಿಂದ ಗಿಡ ಎದ್ದಿರ್ತದೆ, ನನ್ನ ಲಿಕ್ವಿಡ್ ಇಂದಾನೆ ನಿಮ್ದು ಬೆಳೆ ಬಂದಿದೆ ಅಂದ್ರೆ ಆಮೇಲೆ ಅದೆಲ್ಲ ಸಾಧ್ಯತೆ ಜಾಸ್ತಿ ಇದೆ ಸರ್ ಆ ತರ ಆಗೋದು. ಸೊ ಹಂಗಾಗಿ ಕ್ವಾಲಿಟಿ ಎನ್ಶೂರ್ ಮಾಡೋದಕ್ಕೋಸ್ಕರ ನಮ್ಮ ಜಾಗೃತ ಕೋಶದ ಸ್ಥಾಪನೆ ಆಗಿದ್ದು. ಸೊ ಈಗಾಗಲೇ ಸಾಕಷ್ಟು ಬೇರೆ ಎಲ್ಲಾ ಸೇರಿ ಸರ್ 1394 ಪ್ರಕರಣಗಳು ದಾಖಲು ಮಾಡಿದ್ವಿ ಕೋರ್ಟ್ಗೆ, ನ್ಯಾಯಾಲಯದಲ್ಲಿ ಇದೆ. ಸೊ ಫೈಟ್ ಮಾಡ್ತೀವಿ ಕೆಲವೊಂದ್ಸರಿ. ಅವರಿಗೆ ಪರಿಣಾಮ ಮಾಡ್ತಾ ಇದೆ ಸರ್? ಈಗ ಫೈನ್ ಹಾಕ್ಸ್ತೀವಿ ಸರ್ ಕೆಲವೊಂದ್ಸರಿ. ಈಗ ಏನು ರಸಗೊಬ್ಬರದ್ದು ಆದ್ರೆ ಅವ್ರಿಗೆ ಫೈನು ಮತ್ತೆ ಇದಿದೆ ಅರೆಸ್ಟು ಇದೆ ಅವ್ರಿಗೆ. ಕೀಟನಾಶಕ ಆದ್ರೆ ಫಸ್ಟ್ ಅಫೆನ್ಸ್ ಆದ್ರೆ 10,000-50,000 ಫೈನ್ ಹಾಕ್ಬಹುದು, ಇಲ್ಲಾಂದ್ರೆ 2 ವರ್ಷ ಇದು ಜೈಲು. ಅಲ್ಲ, ಕೀಟನಾಶಕ ಆದ್ರೆ ಸರ್ ಅವರು ಯಾವ ಪ್ರಮಾಣದಲ್ಲಿ ಮಾಡ್ತಾರ ಇದು ಉತ್ಪಾದನೆನ? ಓ, ಸಿಕ್ಕಾಪಟ್ಟೆ ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾರ ಅವರು. ಅವರು ದೊಡ್ಡ ಪ್ರಮಾಣ ಅಂದ್ರೆ ಏನದು? ಎಷ್ಟೋ ಸಾವಿರ ಬ್ಯಾರಲ್, ಒಂದು ಕೋಟಿ ಬ್ಯಾರಲ್ ಮಾಡ್ತಾರೆ. ಮಾಡ್ತಾರೆ. ನಾವು ಕೀಟನಾಶಕ ಮಾಡಿದ್ರಲ್ಲಿ ಇಲಾಖೆ ಯಾಕಂದ್ರೆ ಕೀಟಗಳ ಕಂಟ್ರೋಲ್ ಬೇಕಾಗುತ್ತೆ. ಬಟ್ ಅದರಲ್ಲಿ ಫೇಕ್ ಮಾಡಿ ಅಂದ್ರೆ ಅದರಲ್ಲಿ ಗುಣಮಟ್ಟ ಸರಿ ಇಲ್ಲದೆ ಇರೋದು, ಇಲ್ಲ ಲೇಬಲ್ ಇರಲ್ಲ, ಗೌರ್ಮೆಂಟ್ ಆಫ್ ಇಂಡಿಯಾದ ಪರ್ಮಿಷನ್ ತಗೊಂಡಿರಲ್ಲ, ಅಂತದನ್ನೆಲ್ಲ ಮಾಡೋದನ್ನೆಲ್ಲ ಸೀಸ್ ಮಾಡ್ತೀವಿ ಸರ್. ನಾವು ಸೀಸ್ ಮಾಡಿ, ಸೊ ನಾನು ಆಗ್ಲೇ ಹೇಳ್ದಂಗೆ ಅವ್ರಿಗೆ 2 ವರ್ಷದವರೆಗೆ ಜೈಲು ಅಥವಾ 10-50 ಸಾವಿರ ಫೈನ್ ಹಾಕ್ಬೋದು ಸರ್. ರಸಗೊಬ್ಬರ ಆದ್ರೆ ಕನಿಷ್ಠ 3 ತಿಂಗಳು, ಗರಿಷ್ಠ 7 ವರ್ಷ ಜೈಲು. ಈ ತರ ಮಾಡೋದ್ರಿಂದ ರೈತರಿಗೆ ಒಳ್ಳೇದಾಗುತ್ತೆ, ರೈತ ಸಮುದಾಯಕ್ಕೆ ಒಳ್ಳೇದಾಗುತ್ತೆ. ಖಂಡಿತ. ಆಯ್ತು ಸರ್, ಆಕಾಶವಾಣಿ ಬೆಂಗಳೂರಿಗೆ ಬಂದು ಕೃಷಿ ಇಲಾಖೆಯ ಜಾಗೃತ ಕೋಶದ ಉದ್ದೇಶ ಏನು, ರೈತರಿಗೆ ಇದರಿಂದ ಯಾವ ಅನುಕೂಲ ಆಗುತ್ತೆ, ಈ ವಿಷಯ ಕುರಿತು ತುಂಬಾ ಮಹತ್ವವಾದ ಮಾಹಿತಿ ಕೊಟ್ಟಿದ್ದಕ್ಕೆ ತಮಗೆ ತುಂಬಾ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ಧನ್ಯವಾದಗಳು. ತಮಗೂ ಈ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ, ನಮ್ಮ ಜಾಗೃತ ಕೋಶದ ಬಗ್ಗೆ ತಿಳಿಸ್ಕೊಡೋದಕ್ಕೆ ತಮಗೂ ಧನ್ಯವಾದಗಳು. ಇದುವರೆಗೆ ಕೃಷಿ ಇಲಾಖೆಯಲ್ಲಿ ಜಾಗೃತ ಕೋಶದ ಉದ್ದೇಶಗಳು ಈ ಕುರಿತು ಜಂಟಿ ಕೃಷಿ ನಿರ್ದೇಶಕರಾದ ಸಿ ವಿದ್ಯಾನಂದ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ತಿಮ್ಮಪ್ಪ ಹೆಚ್ ಗೌಡ. ದೀಪಾವಳಿ ನೋಡ್ರಿ ಸಿಗ್ತಾ ಏನು ಅದಕ್ಕಿಂತ ದೊಡ್ಡದು? ನಮ್ಮೂರಲ್ಲೇ ಮೊದಲ ಪೈಲಟ್ ಆಗಿದ್ದಾಳೆ ನನ್ ಮಗಳು. ಆದ್ರೆ ಮಣಪುರಂ ಗೋಲ್ಡ್ ಲೋನ್ ಇಲ್ಲದೆ ಹೋಗಿದ್ರೆ ನನ್ನ ಮಗಳಿಗೆ ಅಡ್ಮಿಷನ್ ಆಗ್ತಿರ್ಲಿಲ್ಲ. ಅದಕ್ಕೆ ಈ ಖುಷಿನ ಮೊದಲು ನಿಮ್ ಜೊತೆ ಹಂಚ್ಕೊತಾ ಇದ್ದೀನಿ. ಮಣಪುರಂ ಗೋಲ್ಡ್ ಲೋನ್, ನೀವು ಎಷ್ಟು ದಿನ ನಮ್ಮ ಹತ್ರ ನಿಮ್ಮ ಬಂಗಾರ ಇಟ್ಟಿರೋ ಅದಕ್ಕೆ ಮಾತ್ರ ಬಡ್ಡಿ ವಿಧಿಸುತ್ತೇವೆ. ಕಾಲ್ 1-800-420-2233. ಈಗ ಕನಕಪುರ ತಾಲೂಕು ದೊಡ್ಡ ಕಬ್ಬಳ್ಳಿಯ ಗುರುಮಾದಪ್ಪ ಮತ್ತು ಸಂಗಡಿಗರಿಂದ ಕೇಳೋಣ ಕಂಸಾಳೆ ಪದವನ್ನು. ಹೇಮಂತ್ಮಲೆಯ ಕರತನ್ನಿ ಕಾರೈನ ಇಡತನ್ನಿ ಬಿಲ್ಲೈನ ಮಾದೇವಾ ಸರಗೂರಿ ಗೋಲೆ ಬರೇ ಯವನ ಮಾದೇ. ಆದ ಸಂದರ್ಭದಲ್ಲಿ ಮತ್ತೆ ಸದನದಲ್ಲಿ ಗೊಂದಲ ಉಂಟಾಗಿ ಕಲಾಪವನ್ನು ಸಭಾಧ್ಯಕ್ಷರು ಕೆಲ ಸಮಯ ಮುಂದೂಡಿದರು. ಭೋಜನ ವಿರಾಮದ ನಂತರ ಸದನ ಸಮಾವೇಶಗೊಂಡಾಗ ಬಿಜೆಪಿ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಮಾತನಾಡಿ, ಬಹಳಷ್ಟು ಕಷ್ಟಪಟ್ಟು ವರ್ಷಕ್ಕೆ 10 ದಿನ ಅಧಿವೇಶನ ಈ ಭಾಗದಲ್ಲಿ ನಡೆಸುತ್ತೀರಿ, ಈ ಜಿಲ್ಲೆಯ ಈ ಭಾಗದ ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ಲಲು ಅವಕಾಶ ಕಲ್ಪಿಸಬೇಕು, ಪ್ರಶ್ನೋತ್ತರ ಕಲಾಪವನ್ನು ಕೈಗೆತ್ತಿಕೊಳ್ಳಬೇಕು ಎಂದು ಮನವಿ ಮಾಡಿದರು. ಇದಕ್ಕೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರು ಬಾಲಚಂದ್ರ ಅವರು ಹೇಳಿದಂತೆ ಪ್ರಶ್ನೋತ್ತರ ಕಲಾಪ ಕೈಗೆತ್ತಿಕೊಳ್ಳು ಎಂದು ಸಭಾಧ್ಯಕ್ಷರನ್ನು ಕೋರಿದರು. ಸಭಾಧ್ಯಕ್ಷರಾದ ಯುಟಿ ಖಾದರ್ ಮಾತನಾಡಿ, ಪ್ರಶ್ನೋತ್ತರ ಕಲಾಪ ನಡೆಸಲು ನಾನು ತಯಾರಿದ್ದು ಆದಷ್ಟು ಬೇಗ ಚರ್ಚೆ ಮುಗಿಸಲಿ ಎಂದರು. ವಿರೋಧ ಪಕ್ಷದ ಉಪನಾಯಕ ಅರವಿಂದ ಬೆಲ್ಲದ ಅವರು ಮೀಸಲಾತಿ ಕುರಿತಂತೆ ಪ್ರಸ್ತಾಪಿಸಿದ ವಿಚಾರ ಸಚಿವರು ಕಾಂಗ್ರೆಸ್ ಶಾಸಕರನ್ನು ಕೆರಳಿಸಿತು. ಆಗ ಏರಿದ ದನಿಯಲ್ಲಿ ಆಡಳಿತ ಮತ್ತು ಪ್ರತಿಪಕ್ಷಗಳ ಸದಸ್ಯರು ಮಾತನಾಡಿದಾಗ ಸದನದಲ್ಲಿ ಗದ್ದಲದ ವಾತಾವರಣ ಉಂಟಾಯಿತು. ಈಗ ವಿಧಾನ ಪರಿಷತ್ ಕಲಾಪದ ಸಮೀಕ್ಷೆ, ಬರದೂರು ಪತ್ರಕರ್ತ ರವೀಂದ್ರ ವೈಎಸ್. ಬೆಳಗಾವಿಯ ಮುಂದುವರೆದ ಚಳಿಗಾಲದ ಅಧಿವೇಶನದಲ್ಲಿ ಇಂದು ಎಂದಿನಂತೆ ಪ್ರಶ್ನೋತ್ತರ ಕಲಾಪ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದ ಸಂಬಂಧಪಟ್ಟಂತೆ ಸಚಿವರು ಸಮರ್ಪಕ ಉತ್ತರ, ಸಣ್ಣಪುಟ್ಟ ಗದ್ದಲ ಹೊರತುಪಡಿಸಿದರೆ ದಿನದ ಕಲಾಪ ಬಹುತೇಕ ಸುಗಮವಾಗಿ ನಡೆಯಿತು. ಬೆಳಗ್ಗೆ ನಿಗದಿತ ಸಮಯಕ್ಕೆ ಕಲಾಪ ಆರಂಭವಾಗುತ್ತಿದ್ದಂತೆ ಸಭಾಪತಿ ಬಸವರಾಜ ಹೊರಟ್ಟಿ ಅವರು ಪ್ರಶ್ನೋತ್ತರ ಅವಧಿಯನ್ನ ಕೈಗೆತ್ತಿಕೊಳ್ಳಲು ಮುಂದಾದರು. ಈ ವೇಳೆ ಆರಂಭದಲ್ಲಿಯೇ ವಿರೋಧ ಪಕ್ಷಗಳು ಪಂಚಮಸಾಲಿಗಳ ಮೇಲೆ ನಡೆದ ಲಾಠಿ ಪ್ರಹಾರ ಮುಂದಿಟ್ಟುಕೊಂಡು ಗದ್ದಲ ನಡೆಸಿದರು. ಈ ವೇಳೆ ಸಭಾಪತಿ ಬಸವರಾಜ ಹೊರಟ್ಟಿ ಸದಸ್ಯರನ್ನು ಸಮಾಧಾನಪಡಿಸಲು ಹರಸಾಹಸಪಟ್ಟರು. ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಘಟನೆ ಕುರಿತು ಸವಿಸ್ತಾರವಾದ ಮಾಹಿತಿಯನ್ನು ನೀಡಿದರು. ನಂತರ ಪ್ರಶ್ನೋತ್ತರ ಅವಧಿ ಆರಂಭವಾಯಿತು. ರಾಜ್ಯದಲ್ಲಿ ಸೈಬರ್ ವಂಚನೆಯಿಂದ ಒಟ್ಟು 109 ಕೋಟಿ ರೂಪಾಯಿ ವಂಚನೆಯಾಗಿದ್ದು, ಇದರಲ್ಲಿ 9 ಕೋಟಿ ವಸೂಲಿಯಾಗಿದೆ ಎಂದು ಗೃಹ ಸಚಿವ ಡಾ ಜಿ ಪರಮೇಶ್ವರ್ ವಿಧಾನ ಪರಿಷತ್ನಲ್ಲಿ ತಿಳಿಸಿದ್ದಾರೆ. ಬಿಜೆಪಿ ಸದಸ್ಯ ಪ್ರತಾಪ್ ಸಿಂಹ ನಾಯಕ್, ಬೆಳ್ತಂಗಡಿಯಲ್ಲಿ ನನ್ನ ಕಚೇರಿ ಸಿಬ್ಬಂದಿಗೆ ಕರೆ ಮಾಡಿ ವಂಚನೆ ಮಾಡಿದ್ದಾರೆ, ಸೈಬರ್ ಕ್ರೈಂಗಳು ಹೆಚ್ಚಾಗಿ ಅಮಾಯಕರು ಹಣ ತೆಗೆದುಕೊಳ್ಳುತ್ತಿದ್ದಾರೆ ಎಂದು ಸಚಿವರ ಗಮನಕ್ಕೆ ತಂದರು. ಡಿಜಿಟಲ್ ಅರೆಸ್ಟ್ ಎಂದು ಹೊಸ ಟೆಕ್ನಾಲಜಿ ಮಾಡಿಕೊಂಡಿದ್ದಾರೆ. ಸಿಬಿಐ, ಇಡಿ ಹೆಸರೇಳಿಕೊಂಡು ದುರ್ಬಳಕೆ ಮಾಡಿಕೊಳ್ಳುತ್ತಿದ್ದಾರೆ. ದೂರವಾಣಿ ಕರೆ ಮಾಡಿ ಹೆದರಿಸಿ ಹೋಟೆಲ್ ನಿಗದಿತ ಸ್ಥಳಕ್ಕೆ ಕರೆಸಿಕೊಂಡು ಪಾಸ್ಬುಕ್ ಅಕೌಂಟ್ ಡೀಟೇಲ್ ಪಡೆಯುತ್ತಾರೆ, ಮತ್ತಷ್ಟು ಪ್ರಕರಣಗಳಲ್ಲಿ ಹಣ ಪಡೆದು ಪ್ರಕರಣವನ್ನು ಮುಚ್ಚಿ ಹಾಕುತ್ತೇವೆ ಎಂದು ವಂಚನೆ ಮಾಡಿದ್ದಾರೆ ಎಂದು ವಿವರಿಸಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾತನಾಡಿ, ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯದಲ್ಲಿ ಅಭಿವೃದ್ದಿ ಕಾರ್ಯ ಕುಂಠಿತವಾಗಿಲ್ಲ. ರಾಜ್ಯದಲ್ಲಿ 2023-24 ಅಭಿವೃದ್ದಿ ವೆಚ್ಚಗಳಿಗಾಗಿ 2,14,292 ಕೋಟಿ ರೂಪಾಯಿ ವೆಚ್ಚ ಮಾಡಲಾಗಿದೆ ಎಂದು ಹೇಳಿದರು. ವಿಧಾನ ಪರಿಷತ್ನಲ್ಲಿ ಸದಸ್ಯ ಕೆಎ ತಿಪ್ಪೇಸ್ವಾಮಿ ಅವರ ಪ್ರಶ್ನೆಗೆ ಸುದೀರ್ಘ ಉತ್ತರ ನೀಡಿದ ಅವರು, ಸರ್ಕಾರವು 5 ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನಗೊಳಿಸಲು ಸದರಿ ಯೋಜನೆಗಳಿಗೆ ಆಯವ್ಯಯದಲ್ಲಿ 52,09 ಕೋಟಿ ರೂಪಾಯಿಗಳನ್ನು ಒದಗಿಸಿದೆ. ರಾಜ್ಯ ಸರ್ಕಾರವು 2023-24 90,285 ಕೋಟಿ ರೂಪಾಯಿಗಳನ್ನು ಸಾಲ ಪಡೆದಿದ್ದು ರಾಜ್ಯದ ವಿತ್ತೀಯ ಕೊರತೆ ಶೇಕಡಾ 2.6%. ರಾಜ್ಯ ಸರ್ಕಾರವು ಪಡೆದ ಒಟ್ಟು ಸಾಲ ಕರ್ನಾಟಕ ಆರ್ಥಿಕ ಹೊಣೆಗಾರಿಕೆಗೆ ಅಧಿನಿಯಮದ ಮಾನದಂಡ ಮತ್ತು ಕೇಂದ್ರ ಸರ್ಕಾರದ ನಿಗದಿಪಡಿಸಿರುವ ಸಾಲ ಮಿತಿಗೆ ಒಳಪಟ್ಟಿದೆ ಎಂದರು. ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯ ಅಭಿವೃದ್ಧಿ ಕುಂಠಿತವಾಗಿದೆ ಎಂಬ ವಿರೋಧ ಪಕ್ಷದ ಆರೋಪ ಸುಳ್ಳು ಹಾಗೂ ಸತ್ಯಕ್ಕೆ ದೂರವಾಗಿದ್ದು ಈ ಆರೋಪದಲ್ಲಿ ಯಾವುದೇ ಹುರುಳಿಲ್ಲ ಎಂದು ಪರಿಷತ್ನಲ್ಲಿ ಸ್ಪಷ್ಟಪಡಿಸಿದರು. ರಾಜ್ಯ ನ್ಯಾಯಾಲಯಗಳಲ್ಲಿರುವ ಸಿವಿಲ್ ಮತ್ತು ಕ್ರಿಮಿನಲ್ ಪ್ರಕರಣಗಳನ್ನು ಇತ್ಯರ್ಥಪಡಿಸುವ ನಿಟ್ಟಿನಲ್ಲಿ ಸರ್ಕಾರ ಗಂಭೀರವಾಗಿ ಪರಿಗಣಿಸಿತ್ತು ಹಾಗೂ ನ್ಯಾಯದಾನ ವ್ಯವಸ್ಥೆಯಲ್ಲಿನ ವಿಳಂಬವನ್ನು ತಡೆಗಟ್ಟುವಲ್ಲಿ ಸರ್ಕಾರ ಅನೇಕ ಕ್ರಮ ಕೈಗೊಂಡಿದೆ ಎಂದು ಕಾನೂನು ಸಂಸದೀಯ ವ್ಯವಹಾರಗಳ ಸಚಿವ ಎಚ್ ಕೆ ಪಾಟೀಲ್ ಹೇಳಿದರು. ಸದಸ್ಯರಾದ ಭಾರತಿ ಶೆಟ್ಟಿ ಪರವಾಗಿ ಸದಸ್ಯ ರವಿಕುಮಾರ್ ಕೇಳಿದ ಚುಕ್ಕೆ ಗುರುತಿನ ಪ್ರಶ್ನೆಗೆ ಉತ್ತರಿಸಿದ ಅವರು, ನ್ಯಾಯಾಲಯದ ಪ್ರಕರಣಗಳಲ್ಲಿ ಆಡಳಿತ ಇಲಾಖೆಗಳಿಂದ ಸಕಾಲದಲ್ಲಿ ಆಕ್ಷೇಪಣಾ ಹೇಳಿಕೆಗಳನ್ನು ದಾಖಲಿಸಲು ಅನುವಾಗುವಂತೆ ಮತ್ತು ನ್ಯಾಯಾಲಯದ ಹೇಳಿಕೆಗಳನ್ನು ದಾಖಲಿಸಲು ಅನುವಾಗುವಂತೆ ಮತ್ತು ನ್ಯಾಯಾಲಯ ಪ್ರಕರಣಗಳನ್ನು ಸಮರ್ಥವಾಗಿ ನಿರ್ವಹಿಸಲು ಕರ್ನಾಟಕ ಸರ್ಕಾರಿ ವ್ಯಾಜ್ಯ ನಿರ್ವಹಣಾ ಅಧಿನಿಯಮ 2023 ಜಾರಿಗೆ ಬಂದಿರುತ್ತದೆ ಎಂದು ತಿಳಿಸಿದರು. ರಾಜ್ಯದ ವಿವಿಧ ನ್ಯಾಯಾಲಯಗಳಲ್ಲಿ ಸರ್ಕಾರದ ಪರ 2021 ಸಾಲಿನಲ್ಲಿ 3216, 2022 ಸಾಲಿನಲ್ಲಿ 2227, 2023 ಸಾಲಿನಲ್ಲಿ 2213 ಹಾಗೂ ಸರ್ಕಾರದ ವಿರುದ್ದವಾಗಿ 2021 ಸಾಲಿನಲ್ಲಿ 20,492, 2022 ಸಾಲಿನಲ್ಲಿ 16,853, 2023 ಸಾಲಿನಲ್ಲಿ 14,994 ಪ್ರಕರಣಗಳು ದಾಖಲಾಗಿವೆ ಎಂದು ಸದನಕ್ಕೆ ತಿಳಿಸಿದರು. ಕಲ್ಯಾಣ ಕರ್ನಾಟಕ ಭಾಗದ 97 ಪಿಡಿಒ ಹುದ್ದೆಗಳ ನೇಮಕಾತಿಗಾಗಿ ಸಿಂಧನೂರು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ನಡೆದ ಪರೀಕ್ಷೆಯ ವೇಳೆ ಪ್ರಶ್ನೆ ಪತ್ರಿಕೆ ವಿತರಿಸಲು ಅರ್ಧ ಗಂಟೆ ತಡವಾಗಿರುವ ಕುರಿತು ಅಭ್ಯರ್ಥಿಗಳು ನಡೆಸಿದ ಪ್ರತಿಭಟನೆ ಕುರಿತಂತೆ ಸಮಗ್ರ ತನಿಖೆ ನಡೆಸಲು ಕರ್ನಾಟಕ ಲೋಕಸೇವಾ ಆಯೋಗವು 3 ಸದಸ್ಯರ ಉಪ ಸಮಿತಿಯನ್ನು ರಚಿಸಿದೆ. ಸಮಿತಿ ಸಲ್ಲಿಸುವ ಅಂತಿಮ ವರದಿಯನ್ನು ಪರಿಶೀಲಿಸಿ ಕ್ರಮ ಕೈಗೊಳ್ಳಲಾಗುವುದು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪರಿಷತ್ಗೆ ತಿಳಿಸಿದ್ದಾರೆ. ವಿಧಾನ ಪರಿಷತ್ನಲ್ಲಿ ಸದಸ್ಯ ಶಶಿಲ್ ನಮೋಶಿ ಅವರ ಚುಕ್ಕೆ ಗುರುತಿನ ಪ್ರಶ್ನೆಗೆ ಅವರು ಉತ್ತರಿಸಿದರು. ಆಯೋಗದಲ್ಲಿ ಉಪ ಸಮಿತಿಗಳನ್ನು ರಚಿಸಲಾಗಿದ್ದು ವರದಿ ಸ್ವೀಕೃತವಾದ ನಂತರ ಪರಿಶೀಲಿಸಿ ಕ್ರಮ ಕೈಗೊಳ್ಳಲಾಗುವುದು ಎಂದರು. ರಾಜ್ಯದಲ್ಲಿ ನಕಲಿ ಇನ್ವಾಯ್ಸ್ ಸೃಷ್ಟಿಸಿ ಜಿಎಸ್ಟಿ ವಂಚನೆ ಮಾಡದಂತೆ ತಡೆಯಲು ವಾಣಿಜ್ಯ ತೆರಿಗೆ ಇಲಾಖೆಯ ಜಾರಿ ವಿಭಾಗದ ಮೂಲಕ ಕ್ರಮ ಕೈಗೊಳ್ಳಲಾಗುವುದು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದರು. ಸದಸ್ಯ ಎಂ ನಾಗರಾಜು ಅವರ ಚುಕ್ಕೆ ಗುರುತಿನ ಪ್ರಶ್ನೆಗೆ ಉತ್ತರಿಸಿದ ಅವರು, ನಕಲಿ ಇನ್ವಾಯ್ಸ್ ಸೃಷ್ಟಿಸಿ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಪಡೆಯಲು ಪ್ರಯತ್ನಿಸಿ 2437 ಕಂಪನಿಗಳು ಸಿಕ್ಕಿಬಿದ್ದಿವೆ ಎಂದು ತಿಳಿಸಿದರು. ನಕಲಿ ಇನ್ವಾಯ್ಸ್ಗಳ ಮೂಲಕ ರಾಜ್ಯದ ತೆರಿಗೆ ಸೋರಿಕೆಯಾಗದಂತೆ ರಾಜ್ಯದ ಜಿಎಸ್ಟಿ ಜಾರಿ ವಿಭಾಗದ ಮೂಲಕ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಇನ್ನು ಬೆಳಗಾವಿಯಲ್ಲಿ ಪಂಚಮಸಾಲಿ ಸಮುದಾಯದ ಮೀಸಲಾತಿ ಸಂಬಂಧ ಪ್ರತಿಭಟನೆ ನಡೆಸುತ್ತಿದ್ದ ಸಂದರ್ಭದಲ್ಲಿ ಜರುಗಿದ ಲಾಠಿ ಚಾರ್ಜ್ನಂತಹ ಅಹಿತಕರ ಘಟನೆಗೆ ಸಂಬಂಧಿಸಿದಂತೆ ಕಾನೂನು ಸುವ್ಯವಸ್ಥೆ ಪಾಲನೆ ಉದ್ದೇಶದಿಂದ ಸರ್ಕಾರ ತನ್ನ ಜವಾಬ್ದಾರಿಯನ್ನು ಸರಿಯಾಗಿ ನಿಭಾಯಿಸಿದೆಯೇ ಎಂದ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಪರಿಷತ್ನಲ್ಲಿ ತಿಳಿಸಿದರು. ಪ್ರಶ್ನೋತ್ತರ ಅವಧಿ ಮುಗಿದ ಬಳಿಕ ಸದನದಲ್ಲಿ ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆಗಳನ್ನು ಮಂಡಿಸಲು ಸಭಾಪತಿಯವರು ಸಭಾನಾಯಕ ಬೋಸರಾಜು ಅವರಿಗೆ ಸೂಚನೆ ನೀಡಿದರು. ಪಂಚಮಸಾಲಿ ಸಮುದಾಯದ ಮೀಸಲಾತಿ ಹೋರಾಟದ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಸಚಿವರುಗಳನ್ನು ಕಳುಹಿಸಿ ಮಾತುಕತೆಗೆ ಬರುವಂತೆ ಆಹ್ವಾನಿಸಲು ತಿಳಿಸಿದ್ದರು. ಆದರೆ ಮುಖಂಡರು ಸಚಿವರುಗಳ ಮಾತಿಗೆ ಸ್ಪಂದಿಸದೆ ಮುಖ್ಯಮಂತ್ರಿಗಳೇ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಬೇಕು ಎಂದು ಪಟ್ಟು ಹಿಡಿದರು. ಎಲ್ಲ ಪ್ರತಿಭಟನೆಗಳು ಮುಖ್ಯಮಂತ್ರಿಗಳೇ ಹೋಗಬೇಕು ಎಂದರೆ ಅದು ಸಾಧ್ಯವೇ ಎಂದು ಪರಮೇಶ್ವರ್ ಪ್ರಶ್ನಿಸಿದ್ದರು. ಪಂಚಮಸಾಲಿ ಸಮುದಾಯಕ್ಕೆ 2A ಮೀಸಲಾತಿ ನೀಡಬೇಕು ಎಂಬ ವಿಷಯವು ಪರಿಷತ್ನಲ್ಲಿ ಪ್ರತಿಧ್ವನಿಸಿ ಆಡಳಿತ ಮತ್ತು ಪ್ರತಿಪಕ್ಷಗಳ ನಡುವೆ ಭಾರೀ ಕೋಲಾಹಲ ಉಂಟಾಗಿ ಸದನವನ್ನು ಮುಂದೂಡಿದ ಪ್ರಸಂಗವೂ ಜರುಗಿತು. ಶೂನ್ಯ ವೇಳೆಯಲ್ಲಿ ಬಿಜೆಪಿಯ ಹನುಮಂತ ನಿರಾಣಿಯವರು ವಿಷಯ ಪ್ರಸ್ತಾಪಿಸಿ ಪಂಚಮಸಾಲಿ ಸಮುದಾಯ ಮೀಸಲಾತಿ ನೀಡಬೇಕೆಂದು ಒತ್ತಾಯಿಸಿ ಶಾಂತಿಯುತವಾಗಿ ಪ್ರತಿಭಟನೆ ನಡೆಸುತ್ತಿದ್ದ ವೇಳೆ ಸರ್ಕಾರ ಅವರ ಮೇಲೆ ಲಾಠಿ ಪ್ರಹಾರ ನಡೆಸಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಆಗ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಸುದೀರ್ಘ ಉತ್ತರ ನೀಡಿದರು. ಪಂಚಮಸಾಲಿ ಸಮುದಾಯಕ್ಕೆ ಮೀಸಲಾತಿ ನೀಡುವ ಸಂಬಂಧ ನಾನೇ ಸಭೆಯನ್ನು ಕರೆದಿದ್ದೆ. ನೀವು ಮೀಸಲಾತಿಗಾಗಿ ಹೋರಾಟ ಮಾಡುವುದು ತಪ್ಪು ಎಂದು ನಾನು ಹೇಳಿರಲಿಲ್ಲ. ಆದರೆ ಸಂವಿಧಾನದ ಆಶಯಗಳಿಗೆ ವಿರುದ್ದವಾಗಿ ಹೋರಾಟ ಮಾಡುವುದು ಸರಿಯಲ್ಲ ಎಂದು ಮನವರಿಕೆ ಮಾಡುವ ಪ್ರಯತ್ನ ಮಾಡಿದ್ದೆ ಎಂದು ಹೇಳಿದರು. ಹಿಂದುಳಿದ ವರ್ಗಗಳಡಿ ಅವಕಾಶ ಪಡೆದುಕೊಳ್ಳಬೇಕಾದರೆ ಸಂವಿಧಾನದ ಪ್ರಕಾರ ಆಗಬೇಕು. ಪ್ರತಿಯೊಂದು ರಾಜ್ಯದಲ್ಲೂ ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗ ಇರಬೇಕು ಎಂದು ಇಂದಿರಾ ಸಹನಿ ಆದೇಶವಿದೆ. ಯಾರನ್ನು ಹಿಂದುಳಿದ ವರ್ಗಕ್ಕೆ ಸೇರಿಸಬೇಕಾದರೆ ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗ ವರದಿ ನೀಡಬೇಕು ಎಂದರು. ಪಂಚಮಸಾಲಿಗಳು 2A ಮೀಸಲಾತಿ ಬೇಕು ಎಂದು ಏಕೆ ಹೋರಾಟ ಮಾಡಿದರು ಎಂಬುದು ಗೊತ್ತೇ. ಮುರುಗೇಶ್ ನಿರಾಣಿಯವರನ್ನು ಮಂತ್ರಿ ಮಾಡಲಿಲ್ಲ ಎಂದು ಮೀಸಲಾತಿ ಹೋರಾಟವನ್ನು ಪ್ರಾರಂಭಿಸಿದರು ಎಂದಾಗ ಬಿಜೆಪಿ ಸದಸ್ಯರು ಆಕ್ಷೇಪಿಸಿದರು. ಆಗ ಹನುಮಂತ ನಿರಾಣಿಯವರು, ಇಂದು ನಿನ್ನೆ ಮೊನ್ನೆಯ ಹೋರಾಟವಲ್ಲ, 36 ವರ್ಷಗಳ ಹೋರಾಟದ ಇತಿಹಾಸವಿದೆ. ಯಾರನ್ನೂ ಮಂತ್ರಿ ಮಾಡುತ್ತಿರುವ ಹೋರಾಟ ಇದಲ್ಲ. ಮೀಸಲಾತಿ ಹೋರಾಟ ಪ್ರಾರಂಭವಾದಾಗ ನಿರಾಣಿ ಕುಟುಂಬ ರಾಜಕೀಯದಲ್ಲಿ ಇರಲಿಲ್ಲ ಎಂದು ಸ್ಪಷ್ಟಪಡಿಸಿದರು. ಈ ವೇಳೆ ಮಧ್ಯಪ್ರವೇಶಿಸಿದ ಪ್ರತಿಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ವಿರೋಧ ಪಕ್ಷಗಳನ್ನು ಒಡೆದು ಆಳುವ ನೀತಿಯನ್ನು ನಿಲ್ಲಿಸಬೇಕೆಂದು ಆಗ್ರಹಿಸಿದರು. ಉತ್ತರ ಮುಂದುವರೆಸಿದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು, ಪ್ರವರ್ಗಗಳು ಹುಟ್ಟಿಕೊಂಡಾಗ 2002ರಲ್ಲಿ ಏಕೆ ಪಂಚಮಸಾಲಿ ಸಮುದಾಯದವರು ಮೀಸಲಾತಿ ಹೋರಾಟ ಪ್ರಾರಂಭ ಮಾಡಲಿಲ್ಲ ಎಂದು ಪ್ರಶ್ನಿಸಿದರು. ಮಾಜಿ ಸಚಿವರಾದ ಕಾಶಪ್ಪನವರು 32 ವರ್ಷಗಳ ಹಿಂದೆಯೇ ಹೋರಾಟ ಮಾಡಿದ್ದಾರೆ ಎಂದು ಹನುಮಂತ ನಿರಾಣಿ ಸಮರ್ಥಿಸಿದರು. ಗದ್ದಲದ ನಡುವೆಯೇ ಕಂದಾಯ ಸಚಿವ ಕೃಷ್ಣ ಭೈರೇಗೌಡ ಸುಪ್ರೀಂಕೋರ್ಟ್ಗೆ ಸಲ್ಲಿಸಿರುವ ಅಫಿಡವಿಟ್ ಅನ್ನು ಓದಿದರು. ಅಧಿಕಾರದಲ್ಲಿದ್ದಾಗ ಒಂದು, ಪ್ರತಿಪಕ್ಷದ ಸ್ಥಾನದಲ್ಲಿದ್ದಾಗ ಮತ್ತೊಂದು ನೀತಿ ಎಂದು ಬಿಜೆಪಿಯವರನ್ನು ಛೇಡಿಸಿದರು. ಈ ಹಂತದಲ್ಲೂ ಗದ್ದಲ ಉಂಟಾಗಿ ಸರ್ಕಾರದ ಹೇಳಿಕೆಯನ್ನು ವಿರೋಧಿಸಿ ಪ್ರತಿಪಕ್ಷದ ಸದಸ್ಯರು ಸದನದ ಬಾವಿಗಿಳಿದು ಧರಣಿ ನಡೆಸಲು ಮುಂದಾಗುತ್ತಿದ್ದಂತೆ ಸಭಾಪತಿ ಹೊರಟ್ಟಿಯವರು ಕಲಾಪವನ್ನು ಮುಂದೂಡಿದರು. ನಂತರ ಸಭಾಪತಿಯವರು ಉತ್ತರ ಕರ್ನಾಟಕದ ಸಮಸ್ಯೆಗಳ ಕುರಿತು ಬೆಳಕು ಚೆಲ್ಲುವ ಚರ್ಚೆಗೆ ಅವಕಾಶವನ್ನು ನೀಡಿದರು. ಇದುವರೆಗೂ ರಾಜ್ಯ ವಿಧಾನಮಂಡಲದ ಉಭಯ ಸದನಗಳ ಇಂದಿನ ಕಾರ್ಯಕಲಾಪ ಸಮೀಕ್ಷೆಯನ್ನು ಕೇಳಿದಿರಿ. ಪ್ರಧಾನ ಸಂಪಾದಕರು ರಾಯ್ ಚಾಕು, ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಉಪನಿರ್ದೇಶಕರು. ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಬೆಂಗಳೂರು, ಸಮಯ 8 ಗಂಟೆ. ಈಗ ಚಿತ್ರಗೀತೆಗಳು. ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆ. ದೀಪಾವಳಿ ಬೋನಸ್ ಸಿಕ್ತಾಯೇನು? ಅದಕ್ಕಿಂತ ದೊಡ್ಡದು ಶೇಖರವ್ರೆ, ಏನಾಯ್ತು? ದೀಪಾವಳಿ ನೋಟ್ರಿ ಸಿಕ್ತಾ ಏನು? ಅದಕ್ಕಿಂತ ದೊಡ್ಡದು.